ನೆನಪಿರಲಿ, ನೀವು ಬರೆದು ಕಳಿಸಬೇಕಾಗಿರೋದು ಜನವರಿ 25ರ ಒಳಗೆ. ವಿಜೇತರಾದ ಮೂವರಿಗೆ ಫೆಬ್ರವರಿ 7ರಂದು ನಡೆಯುವ ವಜ್ರ ಮಹೋತ್ಸವದ ಸಮಾರಂಭದಲ್ಲಿ ಪುರಸ್ಕರಿಸಲಾಗುತ್ತೆ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800042853300ಗೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ರಾಗಿ, ಶೇಂಗಾ, ಹುರುಳಿ ಕಾಳು ಬೆಳೆ ನಿರ್ವಹಣೆ ಕುರಿತು ಚಿಕ್ಕಮಗಳೂರು ತಾಲೂಕು ಅಜ್ಜಂಪುರ ಹುಗಳಿ ಗ್ರಾಮದ ರೈತರಾದ ಎಂಎಚ್ ಲಕ್ಷ್ಮಣ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸೋಣ, ಬನ್ನಿ. ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆಯಲ್ಲಿ ಅಜ್ಜಂಪುರ ತಾಲೂಕಾ ಮುಗುಳಿ ಗ್ರಾಮದ ಒಬ್ಬ ರೈತರಿದ್ದಾರೆ, ಲಕ್ಷ್ಮಣ್ ಅಂತ ಹೇಳ್ಬಿಟ್ಟು. ಇವರು ಕಡಿಮೆ ಜಮೀನು ಇದೆ, ಇವರಿಗೆ ಕಡಿಮೆ ಜಮೀನಿನಲ್ಲೇ ಒಂದು ಅದ್ಭುತ ತಮ್ಮದೇ ಆದಂತೂ ಛಾಪು ಮೂಡಿಸಿದ್ದಾರೆ. ಅಂದ್ರೆ ತಮ್ಮದೇ ಆದಂತ ಒಂದು ಕೃಷಿ ಮಾಡ್ತಾ ಇದ್ದಾರೆ, ವಿಶೇಷವಾಗಿ ಇದರಲ್ಲಿ ರಾಗಿ ಬೆಳೆಯನ್ನ ಬೆಳೀತಾ ಇದ್ದಾರೆ, ಜೊತೆಗೆ ಶೇಂಗಾ, ಹುರುಳಿಕಾಳು, ಈ ಮೂರು ಬೆಳೆಗಳನ್ನ ಇವರು ಬೆಳೀತಾ ಇದ್ದಾರೆ. ಯಾವ ರೀತಿಯಿಂದ ಅಂತ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ ಹೇಳಿ. ಇದು ಕೃಷಿ ಬೆಳೆಯಲ್ಲಿ ಪ್ರಮುಖವಾಗಿ ಆಹಾರ ಧಾನ್ಯ ಬೆಳೆಗಳನ್ನ ಬೆಳೀತಾ ಇದ್ದೀರಾ, ಇದರಲ್ಲಿ ಈ ಒಂದು ಬೆಳೆಗಳ ಒಂದು ನಿರ್ವಹಣೆಗೆ ಬಂದ್ರೆ ಜಮೀನು ಯಾವ ರೀತಿಯಿಂದ ತಯಾರಿ ಮಾಡ್ಕೊಂತೀರಾ, ನೇಗಿಲ ಇಲ್ಲ ಟ್ರ್ಯಾಕ್ಟರ ಹೇಗೆ, ಮತ್ತೆ ಇದು ಜಮೀನಿನ ಒಂದು ಆರಂಭದ ದಿನಗಳಲ್ಲಿ ಗೊಬ್ಬರ ಏನೇನು ಕೊಡ್ತೀರಾ ಅಂತ ಅನ್ನೋದು ಹೇಳಿ. ಓಕೆ, ನನ್ನ ಹೆಸರು ಲಕ್ಷ್ಮಣ್ ಅಂತ. ನಮ್ದು ಊರು ಮುಗುಳಿ. ನಮ್ದು ಒಟ್ಟು 4 ಎಕರೆ ಜಮೀನು. 4 ಎಕರೆ ಜಮೀನಲ್ಲಿ ನಮಗೆ 1.5 ಎಕರೆ ಬಂದಿದೆ. ಮೊದಲು ನಮ್ಮನೆಯಲ್ಲೇ ಒಂದು ಜೊತೆ ಎತ್ತುಗಳಿದ್ದು, ಆ ಎತ್ತಿನ ಮುಖಾಂತರ ನಾವು ವ್ಯವಸಾಯ ಮಾಡ್ತಂತು. ಈಗ ತದನಂತರ ನಾವು ಅಣ್ತಮ್ಗಳು ಸ್ವಲ್ಪ ಬೇರೆ ಆದ್ಮೇಲೆ ಈಗ ಕೂಲಿ ಬೇಸಾಯದಲ್ಲಿ ನಮ್ಮ ಜಮೀನನ್ನು ನಾವು ಇದು ಮಾಡ್ತಿದೀವಿ. ಒಟ್ಟಾರೆ ನಾವು 1.5 ಎಕರೆಯಲ್ಲಿ ಶೇಂಗಾ ಮತ್ತೆ ರಾಗಿ ಮತ್ತೆ ಹುರುಳಿಕಾಳು ಹಿಂಗೆ ಬೆಳಿತೀವಿ. ರಾಗಿ ಜೊತೆಯಲ್ಲಿ ಮಿಶ್ರ ಬೆಳೆಯಾಗಿ ಹುರುಳಿಕಾಳನ್ನು ಹಾಕ್ತಿವಿ, ಶೇಂಗಾ ಜೊತೆಯಲ್ಲಿ ಮಿಶ್ರ ಬೆಳೆಯಾಗಿ ಅಲಸಂದೆ ಕಾಳು ಹಾಕ್ತಿವಿ, ಮತ್ತೆ ತೊಟ್ಕಿಣಿ ಕಾಳನ್ನು ನಾವು ಬೆಳೀತಾ ಇದೀವಿ. ಒಟ್ಟಾರೆ ನಾವು ಇಳಿಜಾರಿಗೆ ಮೊದಲು ನಮಗೆ ಬೇಗೂರಲ್ಲಿ ವಿಕಸನ ಸಂಸ್ಥೆ ಮೂಲಕ ಈ ನಬಾರ್ಡ್ ಅಂತ ಒಂದು ವಾಟರ್ ಶೆಡ್ ಇತ್ತು. ಆ ವಾಟರ್ ಶೆಡ್ ಮುಖಾಂತರ ನೀರು ಮತ್ತು ಮಣ್ಣು ಸಂರಕ್ಷಣೆ ಸಂಬಂಧಪಟ್ಟಂತೆ ನಾವು ಬದುಗಳನ್ನು ಹಾಕಿಸ್ಕೊಂಡು ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ಹಾಕೊಂಡು ಈಗ ಬದುಗಳು ಹಾಕಿ ಮೊದಲು ನಮ್ಮ ಭೂಮಿ ಹೆಂಗಿತ್ತು ಅಂತಂದ್ರೆ ಮಳೆ ಬಂದಾಗ ಭೂಮಿಯಲ್ಲಿ ಇರ್ತಕ್ಕಂಥ ಮಣ್ಣೆಲ್ಲ ಕೊಚ್ಚಿ ಹೋಗ್ತಾ ಇತ್ತು. ಅವಾಗ ನಮ್ದು ಕೊಟ್ಟಿಗೆ ಗೊಬ್ಬರ, ಧನ ಗೊಬ್ಬರ ಹಾಕಿದ್ರೆ ಅದ್ರ ಜೊತೆಗೆ ಎಲ್ಲದೂ ಹೋಗ್ತಾ ಇತ್ತು. ಈಗ ನಬಾರ್ಡ್ ಮುಖಾಂತರ ನಮಗೆ ಬದುಗಳನ್ನು ಹಾಕೊಟ್ರಿಂದ ನಮ್ಮ ಮಣ್ಣು ಹೊಲದಲ್ಲೇ ಇರುತ್ತೆ, ಗೊಬ್ಬರನು ಹೊಲದೇ ಇರುತ್ತೆ. ಹಾಗಾಗ್ಬಿಟ್ಟು ಮತ್ತೆ ನಾವು ವರ್ಷಕ್ಕೊಂದ್ಸರಿ ಕೊಟ್ಟಿಗೆ ಗೊಬ್ಬರವನ್ನು ನೋಡ್ತೀವಿ, ಅದ್ರ ಜೊತೆಗೆ ಸಾವಯವ ಗೊಬ್ಬರಗಳನ್ನೆಲ್ಲ ಬಳಕೆ ಮಾಡ್ತಾ ಇದೀವಿ. ಒಟ್ಟಾರೆ ನಾವು ಯಾವ್ದೇ ಕೆಮಿಕಲ್ ಗೊಬ್ಬರ ಇಲ್ದಂಗೆ ನಾವು ಸಾವಯವ ವಿಧಾನದಲ್ಲಿ ನಮ್ಮ ಬೆಳೆಗಳನ್ನ ಬೆಳ್ಕೊಳ್ತಾ ಇದೀವಿ. ಒಟ್ಟಾರೆ ನಮಗೆ ಭೂಮಿನೂ ಸುಧಾರಣೆ ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ ನಮಗೆ ಒಂದು 1/2 ಎಕರೆಯಲ್ಲಿ ತೆಂಗಿನ ಗಿಡ ಇದೆ, ಮಳೆ ಸಿದ್ಧದಲ್ಲಿ 20 ತೆಂಗಿನ ಗಿಡಗಳಿದಾವೆ, ಒಳ್ಳೆ ಕಾಯಿ ಚೆನ್ನಾಗಿ ಬಿಡ್ತದವೆ. ಒಟ್ಟಾರೆ ನಮಗೆ ಕುಟುಂಬಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನಾವು ಬೆಳ್ಕೊಳ್ತಾ ಇದೀವಿ. ನಮ್ಮ ಕುಟುಂಬಕ್ಕೆ ರಾಗಿ ಬೇಕು, ಶೇಂಗಾಕಾಯಿ ಬೇಕು, ಹೆಚ್ಚಿಗೆ ಆಯ್ತನ್ನು ಮಾರಾಟ ಮಾಡ್ತಾ ಇದೀವಿ. ಯಾವುದೇ ಕೆಮಿಕಲ್ ಮತ್ತೆ ರಾಸಾಯನಿಕಗಳನ್ನು ಬಳಸದೆ ನಾವು ಸಾವಯವ ವಿಧಾನದಲ್ಲಿ ಬೆಳ್ಕೊಳ್ತಾ ಇದೀವಿ ಸರ್. ಈಗ ಈ ಒಂದು ಸಾವಯವ ಕ್ರಮದಲ್ಲಿ ತಾವು ಬೆಳೀತಕ್ಕಂತ ತಳಿಗಳಿಗೆ ಬಂದ್ರೆ ಇದು ಸ್ಥಳೀಯವಾಗಿರ್ತಕ್ಕಂಥ ತಳಿಗಳನ್ನ ಉಪಯೋಗಿಸ್ತಿದ್ದೀರಾ ಈಗ ಇಲ್ಲ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥದ್ದು? ಕೃಷಿ ಇಲಾಖೆಯಲ್ಲಿ GPU 28 ಅಂತ ಒಂದು ರಾಗಿ ಬರುತ್ತೆ, ಅದನ್ನ ಬೆಳಿತೀವಿ. ಆಮೇಲೆ ಶೇಂಗಾಕಾಯಿ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿ ವರ್ಷ ಬೆಳೆದಾದ್ಮೇಲೆ ಬೀಜಕ್ಕೆ ಹಾಗೆ ತೆಗೆದಿಟ್ಕೊಳ್ತೀವಿ, ನೆಕ್ಸ್ಟ್ ವರ್ಷ ಅದೇ ಬೀಜವನ್ನು ಬಳಕೆ ಮಾಡ್ತೀವಿ. ಹುರುಳಿಕಾಳನ್ನು ನಾವು ಹಾಗೆ ಬೆಳಿತೀವಿ, ಅವನ್ನ ಮನೆಗೆ ಎಷ್ಟು ಬೇಕಷ್ಟು ಸಂಬಾರಿಗೆ ಉಪಯೋಗಿಸ್ತೀವಿ, ತದನಂತರ ಮತ್ತೆ ಮುಂದಿನ ವರ್ಷ ಅವನ್ನ ಬೆಳೆಗಳಿಗೆ ಭೂಮಿಗೆ ಬಳಕೆ ಮಾಡಿ ಬೆಳಿತೀವಿ ಸರ್. ಆಮೇಲೆ ಗೊಬ್ಬರದ ಒಂದು ನಿರ್ವಹಣೆಗೆ ಬಂದ್ರೆ ಏನೇನು ತಿಪ್ಪೆ ಗೊಬ್ಬರ ಒಂದು ಸಾಕಂತ ಹೇಳ್ತೀರಾ ಸರ್? ಈಗ ಸದ್ಯಕ್ಕೆ ನಾವು ಬಳಕೆ ಮಾಡ್ತಾ ತಿಪ್ಪೆ ಗೊಬ್ಬರ ಒಂದು ಬಳಕೆ ಮಾಡ್ತಾ ಇದ್ವಿ, ಮತ್ತೆ ಯಾವ್ದೇ ಕಾರಣಕ್ಕೆ ಶೇಂಗಾ ಕೋಕಲ್ಲ ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆ ಇಲ್ಲ. ರಾಗಿಗೆ ನಾವು ಎರೆಗೊಬ್ಬರ ಅಂತ ಮಾಡ್ಕೊಂಡಿದ್ವಿ, ಎರೆಹುಳು ಗೊಬ್ಬರ ಮಾಡ್ತೀವಿ, ಧನ್ಯ ಗೊಬ್ಬರ ಮಾಡ್ತೀವಿ, ಹಾಗೇನೆ ಸಾವಯವ ಗೊಬ್ಬರಗಳು ನಮ್ಮ ಅಜ್ಜಂಪುರದಲ್ಲಿ ಒಬ್ಬರು ಇದು ಕಂಪನಿ ಅವರಿದ್ದಾರೆ, ಆ ಸಾವಯವ ಗೊಬ್ಬರವನ್ನು ನಾವು ನಮ್ಮ ಭೂಮಿಗೆ ಬಳಕೆ ಮಾಡ್ತೀವಿ. ಹಾಗೇನೆ ಕೃಷಿ ಇಲಾಖೆಯಲ್ಲಿ ಈ ಹಸಿರೆಲೆ ಗೊಬ್ಬರ ಅಂತ ಕೊಡ್ತಾರೆ, ಈ ಡಯಂಚ ಸೆಣಬು ಅಂತ, ಅವನ್ನ ಬೆಳೆ ಬೆಳೆದಕ್ಕಿಂತ ಮುಂಚೆನೆ ಒಂದು 45 ದಿವಸ ಹೂವಾಡುವಂತ ಬಂದು ಕಟ್ ಮಾಡಿಬಿಟ್ಟು ತದನಂತರ ನಾವು ರಾಗಿ ಬೆಳೆದು ಅದ್ಭುತವಾದ ಇಳುವರಿ ನಮಗೆ ಬಂದಿರತಕ್ಕಂಥದ್ದು ನಿದರ್ಶನ ಇದೆ. ಹಾಗೆ ಶೇಂಗಾಕ್ಕೆ ಜಿಪ್ಸಮ್ ಬಳಕೆ ಮಾಡ್ತೀವಿ, ಆ ಜಿಪ್ಸಮ್ ಬಳಕೆ ಮಾಡೋದ್ರಿಂದ ಶೇಂಗಾಕಾಯಿನಲ್ಲಿ ತೂಕದ ಅಂಶ ಜಾಸ್ತಿ ಆಗುತ್ತೆ, ಎಣ್ಣೆ ಅಂಶ ಜಾಸ್ತಿ ಆಗ್ತಾ ಇದೆ. ಹಂಗಾಗ್ಬಿಟ್ಟು ನಾವು ಯಾವ್ದೇ ಕಾರಣಕ್ಕೂ ರಾಸಾಯನಿಕ ಗೊಬ್ಬರ ಬಳಕೆ ಮಾಡಲ್ಲ. ಒಂದ್ ಪಕ್ಷ ಏನಾದ್ರು ಅವರೇ ರಾಗಿ ಜೊತೆಯಲ್ಲಿ ನಾವು ಅಂತರ್ ಬೆಳೆಯಾಗಿ ಅವರೇ ಗಿಡ ಹಾಕಿದಾಗ ಅವಕ್ಕೇನಾದ್ರು ಕೀಟ ಬಂತಂದ್ರೆ ಬೇವಿನ ಎಣ್ಣೆ ಹೊಡಿತೀವಿ, ಬೇವಿನ ಎಣ್ಣೆಗೆ ಸೋಪಿನ ಪುಡಿ ಮಿಕ್ಸ್ ಮಾಡ್ಕೊಂಡು ಹೊಡೆದ್ರೆ ಅದು ಚೆನ್ನಾಗಿ ಅದ್ಭುತವಾದ ಕೆಲಸ ಮಾಡ್ತೇವೆ. ಹಾಗೇನೆ ಉಳಿ ಮಜ್ಜಿಗೆಯನ್ನು ನಾವು ಸ್ಪ್ರೇ ಮಾಡ್ತಕ್ಕಂತ ಕೆಲಸಗಳನ್ನ ನಾವು ಈ ಹಂತದಲ್ಲಿ ಮಾಡ್ತಾ ಹೊರಗಿಂದ ಏನು ತಗೊಳ್ಳೋದಿಲ್ಲ ನೀವು? ಹೊರಗಿಂದ ನಾವೇನು ತಗೊಳ್ಳೋದಿಲ್ಲ ಸರ್, ಹೋಗಿ ನಮ್ಮ ಮನೇಲಿ ಇರ್ತಕ್ಕಂಥ ಬೀಜಗಳು ನಮ್ಮವನ್ನೇ ಉಪಯೋಗಿಸ್ತೇವೆ. ಏನಾದ್ರು ರಾಗಿಯಲ್ಲಿ ಸ್ವಲ್ಪ ಇಳುವರಿ ಬಂದಾಗ ಕೃಷಿ ಇಲಾಖೆ GP 28 ಅಂತ ಅದನ್ನು ಮಾತ್ರ ಒಂದು ಬಳಕೆ ಮಾಡಿದ್ರು ತಗೊಳ್ತೀವಿ ಸರ್. ಮತ್ತೆ ಈಗ ಖರ್ಚು ವೆಚ್ಚಕ್ಕೆ ಬಂದ್ರೆ ಯಾವ ರೀತಿಯಿಂದ ಹೇಳ್ತೀರಾ ಸರ್? ಖರ್ಚುಗಳು ನಾವು ಆಗ್ತಕ್ಕಂಥದ್ದು ಯಾಕಂದ್ರೆ ನಾವೇನು ರಾಸಾಯನಿಕ ಗೊಬ್ಬರಕ್ಕೆ ಏನು ಖರ್ಚಾಗ್ತಾ ಇಲ್ಲ, ರಾಸಾಯನಿಕ ಕೀಟನಾಶಕ ಬಳಕೆ ಆಗ್ತಿಲ್ಲ. ಹಂಗಾಗ್ಬಿಟ್ಟು ನಾವು ರಾಗಿ ನಾವೇನು ಬಳಕೆ ಮಾಡ್ತೀವಿ ನಮ್ಮ ಖರ್ಚಿಗೂ ಆದಾಯಕ್ಕೂ ಅಷ್ಟೇ ಆಗುತ್ತೆ, ಹೆಚ್ಚು ಇಳುವರಿಯನ್ನು ತಗೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ ಸರ್. ಮತ್ತೆ ಮುಂದಿನ ನಮಗೆ ಭೂಮಿ ಫಲವತ್ತತೆಯನ್ನು ಆದ ದೃಷ್ಟಿಕೋನ ನೋಡ್ತಾ ಇದೀವಿ, ಫಲವತ್ತತೆ ಭೂಮಿ ಫಲವತ್ತತೆ ಆದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೇದನ್ನೋ ದೃಷ್ಟಿಕೋನದಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೆಮಿಕಲ್ ರಾಸಾಯನಿಕ ಕೀಟನಾಶಕ ಬಳಕೆ ಮಾಡ್ತಾ ಇಲ್ಲ ಸರ್. ರಾಸಾಯನಿಕ ಕೀಟನಾಶಕ ಬಳಕೆ ಮಾಡ್ತಿದ್ರೆ ಭೂಮಿಯಲ್ಲಿ ಇರತಕ್ಕಂಥ ಸೂಕ್ಷ್ಮಾಣುಗಳು ಸಂಪೂರ್ಣ ಸತ್ತೋಗ್ತವೆ, ಭೂಮಿ ಬರ್ಡ್ ಆಗುತ್ತೆ. ಯಾವಾಗ ಭೂಮಿ ಬರ್ಡ್ ಆಗುತ್ತೆ ಅವ್ರು ರಾಸಾಯನಿಕ ಗೊಬ್ಬರ ಜಾಸ್ತಿ ಕೇಳುತ್ತೆ. ಹಂಗಾಗ್ಬಿಟ್ಟು ಆರ್ಗಾನಿಕಲ್ ಬೆಳೆಯೋದ್ರಿಂದ ಮಣ್ಣಿನಲ್ಲಿ ಗಾಳಿ ಆಡ್ತಕ್ಕಂಥದ್ದು, ನೀರು ಆಡ್ತಕ್ಕಂಥದ್ದು, ಆ ಮಣ್ಣನ್ನು ಹಿಡಿದಿರ್ತಕ್ಕಂಥ ಶಕ್ತಿ ಆ ಮಣ್ಣಲ್ಲಿ ಇರೋದ್ರಿಂದ ದಯವಿಟ್ಟು ನನ್ನ ರೈತ ಬಾಂಧವರು ಹೇಳೋದಂದ್ರೆ ಯಾವುದೇ ಕಾರಣಕ್ಕೂ ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡಿದ್ರೆ, ರಾಸಾಯನಿಕ ಕೀಟನಾಶಕವನ್ನು ಬಳಕೆ ಮಾಡಿದ್ರೆ ಸಾವಯವ ವಿಧಾನದಲ್ಲಿ ಬೆಳೆ ಬೆಳೆಯೋದು ಸೂಕ್ತ ಅಂತಕ್ಕಂಥದ್ದು ನನ್ನ ಸಲಹೆ ಸರ್. ಒಟ್ಟು ಈಗ ತಮ್ಮ ಅನುಭವದಲ್ಲಿ ಮುಂದಿನ ದಿನಗಳಲ್ಲಿ ಏನು ಈ ರಾಸಾಯನಿಕ ಮತ್ತು ಸಾವಯವ ಕ್ರಮಗಳ ಒಂದು ನಿರ್ವಹಣೆಗೆ ಬಂದ್ರೆ ಯಾವುದು ಉಳ್ಕೊಳ್ಳುತ್ತದೆ ಅಂತ ಹೇಳ್ತೀರಾ? ನನ್ನ ಇದ್ರ ಪ್ರಕಾರ ನಮ್ಮ ಜೊತೆಗೆ ನಾನೀಗ ವಿಕಸನ ಸಂಸ್ಥೆಯಲ್ಲಿ ಸ್ವಯಂ ಸೇವಕನಾಗಿ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನೀಗ ಸುಮಾರು ಜನ ಒಂದು 2,000 ರೈತರೊಟ್ಟಿಗೆ ಸಾವಯವ ಕೃಷಿಯನ್ನು ಹೇಳ್ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀನಿ. ಅದರಲ್ಲಿ ರೈತರಿಗೆ ಎರೆಗೊಬ್ಬರವನ್ನು ಯಾವ ತರ ತಯಾರಿಸಬೇಕು, ಅದನ್ನ ಹೆಂಗೆ ಬೇರ್ಪಡಿಸಬೇಕು, ಹುಳುವನ್ನು ಹೆಂಗ್ ತೆಗಿಬೇಕು ಅಂತ, ಅದ್ರ ಜೊತೆಗೆ ಜೀವಾಮೃತವನ್ನು ಹೇಗೆ ಮಾಡ್ಬೇಕಂತದ್ದು, ಅದ್ರ ಜೊತೆಗೆ ಇವಾಗ ಅಜೋಲ ಅಂತ ನೀರಿನಲ್ಲಿ ಬೆಳಿತಕ್ಕಂಥ ಒಂದು ಪಾಚಿ ಅಂತ ಬಂದಿದೆ, ಅದನ್ನ ಹೇಗೆ ಮಾಡ್ಬೇಕಾಗುತ್ತೆ, ಅದನ್ನ ದನಗಳಿಗೆ ಯಾವ ತರ ಕೊಡಬೇಕಂತಕ್ಕಂಥದ್ದು, ಹಾಗೆ ತರಬೇತಿಗಳು ನನಗೆ ಮೂಡಿಗೆರಿಗೆಲ್ಲ ನಾವು ತರಬೇತಿ ರೈತರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತೀವಿ. ನವಿಲೆ ಸಂಶೋಧನಾ ಕೇಂದ್ರ KVK ಶಿವಮೊಗ್ಗ ಕರ್ಕೊಂಡು ಹೋಗ್ತಿದ್ವಿ. ಬಾವಿಕೆರೆ ಸಂಶೋಧನಾ ಕೇಂದ್ರದ ಸೈಂಟಿಸ್ಟ್ ಗಳ ಜೊತೆ ಪರಿಚಯದ ತುಂಬಾ ಲಿಂಕ್ ಇಟ್ಕೊಳಿದ್ರೆ, ಹಳ್ಳಿ ಮಟ್ಟಿಗೆ ಸೈಂಟಿಸ್ಟ್ ನೆಲ್ಲ ಕರೆದು ರೈತರಿಗೆ ತರಬೇತಿ ಕೊಡ್ತಕ್ಕಂಥದ್ದು, ಒಟ್ಟಾರೆಯಾಗಿ ರೈತ ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಮಾಡಿ ಸಾವಯವ ಕೃಷಿಯ ಪರಿಕರಗಳನ್ನು ಜಾಸ್ತಿ ಮಾಡಬೇಕನ್ನೋ ಸದುದ್ದೇಶದಿಂದ ರೈತರಿಗೆ ಸುಮಾರು ಒಂದು 2,000 ಜನ ರೈತರಿಗೆ ಹೇಳ್ಕೊಡ್ತಕ್ಕಂಥ ಕೆಲಸಗಳನ್ನು ಸಹ ನಾವು ಮಾಡ್ತಾ ಇದ್ದೀವಿ ಸಂಸ್ಥೆ. ಇದು ವರ್ಷ ವರ್ಷ ಈ ಸಾವಯವ ಬೆಳಿತಕ್ಕಂಥ ರೈತರು ಕಡಿಮೆ ಆಗ್ತಾ ಇದ್ದಾರಾ ಏನ್ ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಹೇಳ್ತೀರಾ? ಸರ್, ಇತ್ತೀಚಿನ ದಿನದಲ್ಲೇ ಈಗ ರಾಸಾಯನಿಕ ಕೃಷಿ ರೈತರಿಗೆ ಆ ಮಂದಾಟ ಆಗ್ತಾ ಇದೆ, ಆ ಕೃಷಿ ಮಾಡಿದ ಏನೆಲ್ಲ ಅನಾಹುತ ಆಗ್ತಾ ಇದೆ, ಆದಾಯಕ್ಕಿಂತ ಖರ್ಚು ಜಾಸ್ತಿ ಬರ್ತಾ ಇದ್ರಿಂದ ರೈತರಿಗೆ ಸ್ವಲ್ಪ ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಬೇಕು, ಎರೆಹುಳು ಗೊಬ್ಬರ ಆಮೇಲೆ ಎರೆಹುಳು ಗೊಬ್ಬರ ಕೃಷಿ ತ್ಯಾಜ್ಯ ವಸ್ತುಗಳ ಮೂಲಕ ಉತ್ತಮವಾದ ಕಾಂಪೋಸ್ಟ್ ಗೊಬ್ಬರವನ್ನು ತಯಾರು ಮಾಡ್ಕೊಳ್ತಕ್ಕಂಥದ್ದು, ಅದಕ್ಕೋಸ್ಕರ ರೈತರು ಇವಾಗ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡ್ತಾರೆ. ಈ ರಾಸಾಯನಿಕ ಗೊಬ್ಬರ ಕ್ಷಣಿಕ ಸುಖಕ್ಕೋಸ್ಕರ ನಾಳೆಗೆ ಆದಾಯ ಬರುತ್ತಂತ ಬಳಕೆ ಮಾಡ್ತಾರೆ, ಅದನ್ನ ನಿರಂತರತೆ ನೋಡೋದಿಲ್ಲ, ಅದನ್ನ ರೈತರು ಹೇಳ್ಕೊಡ್ತಾರಿಂದ ಇತ್ತೀಚಿನ ದಿನಗಳ ರೈತರಿಗೆ ನಾವು ಸಾವಯವ ಗೊಬ್ಬರವನ್ನು ಜಾಸ್ತಿ ಬಳಕೆ ಮಾಡಬೇಕು, ಕೃಷಿ ತ್ಯಾಜ್ಯ ವಸ್ತುಗಳನ್ನು ಸದ್ಬಳಕೆ ಮಾಡಬೇಕಂತದ್ದು ರೈತರ ಮಟ್ಟದಲ್ಲಿ ಮನವರಿಕೆ ಆಗಿದೆ ಸರ್. ತುಂಬಾ ಧನ್ಯವಾದ ಸರ್. ಇದುವರೆಗೆ ತಾವು ತಮ್ಮ ಕೃಷಿಯ ಜೊತೆಗೆ ಸಾವಯವ ಕೃಷಿಯ ಒಂದು ಪ್ರಚಾರ, ಇದರ ಒಂದು ಆಂದೋಲನ, ವಿಕಸನ ಸಂಸ್ಥೆ ಜೊತೆಗೆ ತಾವು ಕೈ ಜೋಡಿಸಿ ಸ್ವಯಂ ಪ್ರೇರಿತವಾಗಿ ಈ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಯಾವುದೇ ಒಂದು ಆಪೇಕ್ಷೆ ಪಡೆದೇನೆ, ಇದು ಒಂದು ಪ್ರಶಂಸನೀಯ ವಿಷಯ. ಹಾಗೂ ಈ ಒಂದು ತರೀಕೆರೆ ತಾಲೂಕಿನ ರೈತರಿಗೆ ಇದು ಒಂದು ಹೆಮ್ಮೆಯ ವಿಷಯ ಕೂಡ. ಯಾಕಂತಂದ್ರೆ ನಾವು ವಿಷ ಊಟ ಮಾಡಬಾರದು, ಸಾವಯವ ಪದಾರ್ಥಗಳನ್ನ ತಿಂದು ಏನು ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಆಸ್ಪತ್ರೆಗೆ ಹಾಕ್ತಕ್ಕಂತ ದುಡ್ಡು ಅದನ್ನೇ ನಮ್ಮ ಒಂದು ಕೃಷಿಗೆ ಬಳಸಿದ್ದೆ ಆದಲ್ಲಿ ನಾವು ನೆಮ್ಮದಿಯ ಜೀವನ ಕೂಡ ಸಾಗಿಸಬಹುದು, ಜೊತೆಗೆ ಆರೋಗ್ಯವಂತವಾಗಿ ನಮ್ಮ ಮುಂದಿನ ಪೀಳಿಗೆಗೆ ಈ ಒಂದು ಕೊಡುಗೆ ಜಮೀನು ಅಂತಕ್ಕಂಥ ಭೂಮಿ ತಾಯಿ ಅಂತಕ್ಕಂಥದ್ದನ್ನ ನಾವು ಅವ್ರಿಗೆ ಕೊಡುಗೆಯಾಗಿ ಕೊಡಬಹುದು ಅಂತ ಅನ್ನೋದು ತಾವು ಇನ್ನೊಂದು ಮನವಿ ಸರ್, ನಾನು ಸರ್ಕಾರ ಕೇಳ್ತಕ್ಕಂಥದ್ದು, ಈ ರಾಸಾಯನಿಕ ಕೃಷಿ ಮತ್ತೆ ಸಾವಯವ ಕೃಷಿಗೆ ಇರ್ತಕ್ಕಂಥ ರಾಸಾಯನಿಕ ಕೃಷಿಯನ್ನ ಸರ್ಕಾರ ಜಾಸ್ತಿ ಪ್ರೋತ್ಸಾಹಿಸ್ಕಿನ್ನ ಸಾವಯವ ಕೃಷಿಯಲ್ಲಿ ಬೆಳೆದಿರ್ತಕ್ಕಂಥ ರೈತರಿಗೆ ಮಾರುಕಟ್ಟೆ ಕೊಟ್ಟಂತ ಆಟೋಮ್ಯಾಟಿಕಲಿ ರೈತರನ್ನು ನಾವು ಸಾವಯವ ಕೃಷಿಗೆ ತರಬಹುದು. ಹಂಗಾಗ್ಬಿಟ್ಟು ಈ ವ್ಯಾಲ್ಯೂ ಅಡಿಷನ್ ಈ ಮಾರುಕಟ್ಟೆಗೆ ಮತ್ತೆ ಮಿಲೇಟ್ಸ್ ಅಂತ ಏನು ರಾಗಿ ಸಾವೆ ನವಣೆ ಬರ್ಕ ಅವಕ್ಕೆಲ್ಲ ಜಾಸ್ತಿ ಮಾರುಕಟ್ಟೆ ಪ್ರೋತ್ಸಾಹನ ಕೊಟ್ಟರೆ ರೈತ ನಿಜವಾಗ್ಲೂ ಸಾವಯವ ಕೃಷಿ ಕಡೆಗೆ ವಾಲ್ತಾನೆ. ರಾಸಾಯನಿಕ ಕೃಷಿಯನ್ನ ಕಡಿಮೆ ಮಾಡಬೇಕು, ರೈತ ಬಂದವರು ಹೆಚ್ಚು ಸಾವಯವ ಕೃಷಿಗೆ ಒತ್ತು ಕೊಡಬೇಕು, ಹಾಗೆ ಮಾರುಕಟ್ಟೆಗೆ ಜಾಸ್ತಿಯ ಸಾವಯವಲ್ಲಿ ಬೆಳೆದಿರತಕ್ಕಂಥ ಉತ್ಪನ್ನಗಳಿಗೆ ಹೆಚ್ಚು ಮಾರುಕಟ್ಟೆಯನ್ನು ಸರ್ಕಾರ ಕಲ್ಪಿಸಿಕೊಟ್ರೆ ಮುಂದಿನ ದಿನದಲ್ಲಿ ನಮ್ಮ ಭೂಮಿ ವಿಷಮುಕ್ತವಾಗುತ್ತೆ, ನಮ್ಮ ಮಣ್ಣು ಜೀವಂತವಾಗುತ್ತೆ, ನಮ್ಮ ಕೃಷಿ ಪರಿಸರ ಸ್ನೇಹಿ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನನ್ನ ಸಲಹೆ ಸರ್. ಇದುವರೆಗೆ ತಾವು ತಮ್ಮ ಒಂದು ಕೃಷಿಯ ಅನುಭವ ಜೊತೆಗೆ ತಾವು ಕೂಡ ಒಬ್ಬ ಸ್ವಯಂ ಪ್ರೇರಕರಾಗಿ ಇದರ ಒಂದು ಉತ್ತೇಜನಕ್ಕೆ ಕೆಲಸ ಮಾಡ್ತಾ ಇದ್ದೀರಾ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ನಿಮ್ಮ ದೂರವಾಣಿ ಸಂಖ್ಯೆ 9845772617. ಧನ್ಯವಾದ ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ, 9481527600. ರೈತ ಬಾಂಧವರೇ, ಇದುವರೆಗೂ ಸಾವಯವ ಕೃಷಿಯಲ್ಲಿ ರಾಗಿ ಶೇಂಗಾ ಹುರುಳಿ ಕಾಳು ಬೆಳೆ ಇವುಗಳ ನಿರ್ವಹಣೆ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಮುಗುಳಿ ಗ್ರಾಮದ ರೈತರಾದ ಎಂಎಚ್ ಲಕ್ಷ್ಮಣ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಚಳಿಗಾಲದಲ್ಲಿ ಜಾನುವಾರುಗಳ ನಿರ್ವಹಣೆ ಕುರಿತು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಪಶು ವಿಜ್ಞಾನ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಜಯದೇವಪ್ಪ ಜಿಕೆ ಅವರೊಂದಿಗಿನ ಸಂದರ್ಶನವನ್ನು ಆಲಿಸೋಣ. ಶ್ರೀರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೆಲವು ಪರಿಸರ ಗೀತೆಗಳನ್ನು ಕೇಳೋಣ. ಹಲವಾರು ಲಾಭಗಳು ಬೇಕು ಎಂದರೆ ಬೀಜೋಪಚಾರವನ್ನು ಮರೆಯಬೇಡಿರಿ. ಹಲವಾರು ಲಾಭಗಳು ಬೇಕು ಎಂದರೆ ಬೀಜೋಪಚಾರವನ್ನು ಮರೆಯಬೇಡಿರಿ. ಬರವ ಎದುರಿಸುವ ಗುಣವ ಬೀಜದೆ ತುಂಬಿರಿ ಆಗ ಕಸದು ಹೆಚ್ಚುತ್ತದ ನೀವು ತಿಳಿಯಿರಿ ಹಲವಾರು ಲಾಭಗಳು ಬೇಕು ಎಂದರೆ ಬೀಜೋಪಚಾರವನ್ನು ಮರೆಯಬೇಡಿರಿ ಬೇಡಿಕೆ ಕಡಿಮೆಯಾಗುತ್ತಾದಣ್ಣ ಇಳುವರಿ ಬರುತ್ತಾದಿಕ ನೀತಿಯಣ್ಣ ಹಲವಾರು ಲಾಭಗಳು ಬೇಕು ಎಂದರೆ ಬೀಜೋಪಚಾರವನ್ನು ಮರೆಯಬೇಡಿರಿ ಹಲವಾರು ಲಾಭಗಳು ಬೇಕು ಎಂದರೆ ಬೀಜೋಪಚಾರವನ್ನು ರೈತ ಬಾಂಧವರೇ, ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಒಂದು ಪರಿಸರ ಗೀತೆಯನ್ನ ಕೇಳಿದಿರಲ್ಲ, ಇದೀಗ ಕೇಳೋಣ. ಪ್ರಸ್ತುತ ಸಮಯದಲ್ಲಿ ಜಾನುವಾರುಗಳ ನಿರ್ವಹಣೆ ಕುರಿತು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಪಶು ವಿಜ್ಞಾನ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಜಯದೇವಪ್ಪ ಜಿಕೆ ಅವರೊಂದಿಗಿನ ಸಂದರ್ಶನವನ್ನ. ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆಯಲ್ಲಿ ಅಜ್ಜಂಪುರ ತಾಲೂಕ ಮುಗುಳಿ ಗ್ರಾಮದ ಒಬ್ಬ ರೈತರಿದ್ದಾರೆ ಲಕ್ಷ್ಮಣ್ ಅಂತ ಹೇಳ್ಬಿಟ್ಟು. ಇವರು ಕಡಿಮೆ ಜಮೀನು ಇದೆ, ಇವರಿಗೆ ಕಡಿಮೆ ಜಮೀನಿನಲ್ಲೇ ಒಂದು ಅದ್ಭುತ ತಮ್ಮದೇ ಆದಂತ ಛಾಪು ಮೂಡಿಸಿದ್ದಾರೆ. ಅಂದ್ರೆ ತಮ್ಮದೇ ಆದಂತ ಒಂದು ಕೃಷಿ ಮಾಡ್ತಾ ಇದ್ದಾರೆ, ವಿಶೇಷವಾಗಿ ಇದರಲ್ಲಿ ರಾಗಿ ಬೆಳೆಯನ್ನ ಬೆಳೀತಾ ಇದ್ದಾರೆ, ಜೊತೆಗೆ ಶೇಂಗಾ ಉರುಳಿಕಾಳು ಈ ಮೂರು ಬೆಳೆಗಳನ್ನ ಇವರು ಬೆಳೀತಾ ಇದ್ದಾರೆ. ಯಾವ ರೀತಿಯಿಂದ ಅಂತ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಹೇಳಿ, ಇದು ಕೃಷಿಯ ಬೆಳೆಯಲ್ಲಿ ಪ್ರಮುಖವಾಗಿ ಆಹಾರ ಧಾನ್ಯ ಬೆಳೆಗಳನ್ನ ಬೆಳೀತಾ ಇದ್ದೀರಾ, ಇದರಲ್ಲಿ ಈ ಒಂದು ಬೆಳೆಗಳ ಒಂದು ನಿರ್ವಹಣೆಗೆ ಬಂದ್ರೆ ಜಮೀನು ಯಾವ ರೀತಿಯಿಂದ ತಯಾರಿ ಮಾಡ್ಕೊಂತೀರಾ, ನೇಗಿಲ ಇಲ್ಲ ಟ್ರ್ಯಾಕ್ಟರ ಹೇಗೆ, ಮತ್ತೆ ಇದು ಜಮೀನಿನ ಒಂದು ಆರಂಭದ ದಿನಗಳಲ್ಲಿ ಗೊಬ್ಬರ ಏನೇನು ಕೊಡ್ತೀರಾ ಅಂತ ಅನ್ನೋದು ಹೇಳಿ. ಓಕೆ, ಗಣಪ ನಿನಗೆ ವಿದ್ಯೆ ನೀಡುವ ತಾಯಿ ಸರಸ್ವತಿಗೆ ವನ್ಯಜೀವಿಗಳ ಕಾಯುವ ವನದೇವತೆಗೆ ಶಿರಬಾಗಿ ನಮಿಸುವೆ ಚರಣಗಳಿಗೆ ಶಿರಬಾಗಿ ನಮಿಸುವೆ ನಿನ್ನ ಚರಣಗಳಿಗೆ ತಾಯಿ ವನದೇವಿಗೆ ಭೂಮಾತೆ ಮಡಿಲ ಸಿರಿದೇವಿಗೆ ಆರಾಧನೆ ತಾಯಿ ವನದೇವಿಗೆ ಭೂಮಾತೆ ಮಡಿಲ ಸಿರಿದೇವಿಗೆ

ನೀರುಗಟ್ಟದ ಉದ್ಯಾನ ಉತ್ತರ ಕನ್ನಡದನ್ ಶಿವನ ಚಿಕ್ಕಮಗಳೂರು ಕುದುರೆ ಮುಖ ಚಾಮರಾಜನಗರದ ಬಂಡೀಪುರ ರಾಜೀವ್ ಗಾಂಧಿ ಹೆಸರನ್ನು ಪಡೆದ ನಾಗರ ಹೊಳೆಯ ಉದ್ಯಾನ ಈ ರಾಷ್ಟ್ರೀಯ ಉದ್ಯಾನವನಗಳ ನಾಡಲಿ ಬಾಳುವ ನಾವಿಂದು ಮಹಾಧನ್ಯ ಈ ಕನ್ನಡಿಗರೆಷ್ಟು ಮಹಾಧನ್ಯ ರೈತ ಬಾಂಧವರೇ ಪ್ರಸಾರವಾಗಬೇಕಿದ್ದ ಕಾರ್ಯಕ್ರಮ ಅನಿವಾರ್ಯ ಕಾರಣಗಳಿಂದ ಪ್ರಸಾರವಾಗುತ್ತಿಲ್ಲ ಅದಕ್ಕಾಗಿ ವಿಷಾದಿಸುತ್ತೇವೆ ಈಗ ಪೇಟೆ ಧಾರಣೆಯನ್ನ ನೋಡೋದಾದರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ಇಂದಿನ ಪೇಟೆ ಧಾರಣೆ ಈಗಿತ್ತು ಸಿಪ್ಪೆಗೋಟು ಅಡಕೆ ಗರಿಷ್ಠ ಬೆಲೆ 11,500 ಕನಿಷ್ಠ ಕೂಡ ಅಷ್ಟೇ ಇದೆ 1,000 ತೆಂಗಿನ ಕಾಯಿಗೆ ಗರಿಷ್ಠ 26,000 ಕನಿಷ್ಠ 17,000 ಮಿಲ್ಲಿಂಗ್ ಕೊಬ್ಬರಿ 13,500 ಗರಿಷ್ಠವಾದರೆ ಕನಿಷ್ಠ 9,800 ಡಿಸಿಎಚ್ ಹತ್ತಿ 4,000 ಕನಿಷ್ಠ ಮತ್ತು ಗರಿಷ್ಠ ಬೆಲೆಗಳು ಇನ್ನು ಚನ್ನಗಿರಿ ಇದೀಗ ಹೇಳಿದ್ದು ಅರಸೀಕೆರೆಯ ಪೇಟೆ ಧಾರಣೆ ಇನ್ನು ಚನ್ನಗಿರಿಯ ಪೇಟೆ ಧಾರಣೆ ನೋಡೋದಾದರೆ ರಾಶಿ ಅಡಿಕೆ ಗರಿಷ್ಠ 52,100 ಕನಿಷ್ಠ 47,000 ಸ್ಥಳೀಯ ಮೆಕ್ಕೆಜೋಳ 2,250 ಗರಿಷ್ಠ ಮತ್ತು ಕನಿಷ್ಠ ಕಾಳು ಮೆಣಸು 53,636 ಗರಿಷ್ಠವಾದರೆ ಕನಿಷ್ಠ 52,600 ಚಿಕ್ಕಮಗಳೂರಿನ ಪೇಟೆ ಧಾರಣೆ ಬೆಂಡೆಕಾಯಿ 3,031 ಗರಿಷ್ಠ ಮತ್ತು ಕನಿಷ್ಠ ಬೆಲೆಗಳು ಸ್ಥಳೀಯ ಮೆಕ್ಕೆಜೋಳ 2,383 2,183 ಕನಿಷ್ಠ ಈರುಳ್ಳಿ 3,174 ಗರಿಷ್ಠ ಮತ್ತು ಕನಿಷ್ಠ ಬೆಲೆಗಳು ಕಾಳು ಮೆಣಸು ಗರಿಷ್ಠ ಮತ್ತು ಕನಿಷ್ಠ 36,000 ರೂಪಾಯಿಗಳು ಶಿವಮೊಗ್ಗದ ಪೇಟೆ ಧಾರಣೆ ಈಗಿದೆ ಬೆಟ್ಟ ಅಡಕೆ 56,899 ಗರಿಷ್ಠ ಕನಿಷ್ಠ 44,900 ಇನ್ನ ಗೊರಚಲು ಅಡಕೆ ಗರಿಷ್ಠ 35,869 16,199 ರಾಗಿ ಇನ್ನ ರಾಶಿ ಅಡಕೆ ಬೆಲೆಯನ್ನು ನೋಡೋದಾದ್ರೆ 51,299 ರೂಪಾಯಿಗಳು ಗರಿಷ್ಠ 33,000 ರೂಪಾಯಿಗಳು ಕನಿಷ್ಠ ಬೆಲೆ ಸರಕು ಅಡಕೆ 86,999 ಗರಿಷ್ಠ ಕನಿಷ್ಠ 52,240 ಕನಿಷ್ಠ ಶಿರಸಿಯಲ್ಲಿ ಶಿರಸಿಯ ಪೇಟೆಯ ಧಾರಣೆ ಬೆಟ್ಟ ಅಡಕೆ ಗರಿಷ್ಠ 38,699 ಕನಿಷ್ಠ 27,690 ಬೆಳೆಗೋಟು ಅಡಕೆ 29,699 17,099 ಚಾಲಿ ಅಡಿಕೆ 40,603 ರೂಪಾಯಿಗಳು 35,399 ಕನಿಷ್ಠ ರೂಪಾಯಿಗಳು ಕೆಂಪು ಗೋಟಕ್ಕೆ ಗರಿಷ್ಠ 22,499 ರೂಪಾಯಿಗಳಾದರೆ ಕನಿಷ್ಠ 12,600 ರೂಪಾಯಿಗಳು ರಾಶಿ ಅಡಿಕೆ 46,899 ರೂಪಾಯಿಗಳು ಕನಿಷ್ಠ 42,269 ರೂಪಾಯಿಗಳು ಕಾಳು ಮೆಣಸು 64,189 ರೂಪಾಯಿಗಳು ಕನಿಷ್ಠ 61,089 ರೂಪಾಯಿಗಳು ಹಾ ರೈತ ಬಾಂಧವರೇ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿನ ಇಂದಿನ ಪೇಟೆ ಧಾರಣೆ ಹೀಗಿತ್ತು. ಇದುವರೆಗೂ ಅರಸೀಕೆರೆ, ಚನ್ನಗಿರಿ, ಶಿವಮೊಗ್ಗ, ಶಿರಸಿಯ ಪೇಟೆ ಧಾರಣೆಯನ್ನು ಆಲಿಸಿದಿರಿ. ಈಗ ಒಂದು ಪರಿಸರ ಗೀತೆಯನ್ನು ಕೇಳೋಣ. ರೈತ ಬಾಂಧವರೇ, ಕಾರಣಾಂತರಗಳಿಂದ ಪ್ರಸಾರವಾಗಬೇಕಿದ್ದ ಕಾರ್ಯಕ್ರಮ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿಲ್ಲ, ಅದಕ್ಕಾಗಿ ವಿಷಾದಿಸುತ್ತೇವೆ. ಕಾಡಿಲ್ಲದ ನಾಡು ತೋಪಿಲ್ಲದ ಊರು ಸಲಹಿಲ್ಲ ನಿಜ ತಿಳಿಯ ಕಾಡಿಲ್ಲದ ನಾಡು ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪರಿಸರ ಗೀತೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಾಳಿನ ಕೃಷಿರಂಗದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು.